ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳಿಗೆ ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ನಿಮಗೆಲ್ಲ ಆಗುತ್ತಿರೋ ಹಾಗೆ ಇವತ್ತಿನ ವಿಷಯ ಆಟಿಸಂ ಅಥವಾ ಸ್ವಲೀನತೆ. ಸ್ವಲೀನತೆ ಅಂದರೆ ಏನು? ಈ ಸ್ವಲೀನತೆ ಹೊಂದಿರುವ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಿಗಿಂತ ಹೇಗೆ ಭಿನ್ನ? ಇದಕ್ಕೆ ಕಾರಣಗಳು ಏನೇನು? ಹಾಗೆ ಈ ಥರದ ಮಕ್ಕಳನ್ನು ಮ್ಯಾನೇಜ್ ಮಾಡೋದು ಹೇಗೆ? ಈ ಎಲ್ಲ ಪ್ರಶ್ನೆ ಸಂದೇಹಗಳ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ನೇತ್ರಾ ಎಸ್ ಕನ್ನೂರ್ ಅವರು. ಹಾಗೆಯೇ ಅವ್ರ ಜೊತೆ ಇದ್ದಾರೆ ಡಾಕ್ಟರ್ ಅನುರಾಧ ಎಸ್ ಎನ್ ಅವರು. ಇಬ್ಬರು ವೈದ್ಯರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಕೆಳಗರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ವೈದ್ಯರ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಡಾಕ್ಟರ್ ನೇತ್ರಾ ಅವರು ಮೂಲತಃ ಬಿಜಾಪುರದವರು. ತಮ್ಮ ಎಂ ಬಿ ಬಿ ಎಸ್ ಪದವಿಯನ್ನು 2014 ಮೈಸೂರು ವೈದ್ಯಕೀಯ ಕಾಲೇಜಿನಿಂದ ಹಾಗೂ ಎಂ ಡಿ ಸ್ನಾತಕೋತ್ತರ ಪದವಿಯನ್ನು 2020 ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜು ನವದೆಹಲಿಯಲ್ಲಿ ಪಡೆದರು. ಈ ಹಿಂದೆ ಸೀನಿಯರ್ ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯಕ್ಕೆ ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಚಿಕ್ಕ ಮಕ್ಕಳ ವಿಭಾಗದಲ್ಲಿ ಕಳೆದ 3 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಅನುರಾಧ ಎಸ್ ಎನ್ ಅವರು ಮೂಲತಃ ಧಾರವಾಡದವರು. ತಮ್ಮ ಎಂ ಬಿ ಬಿ ಎಸ್ ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಎಂ ಬಿ ಬಿ ಎಸ್ ಪದವಿಯನ್ನು ಪಡೆದರು. ನಂತರ 2018 ಎಂ ಡಿ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನ ನಿಮಾನ್ಸ್ನಿಂದ ಪಡೆದರು. 2018 ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮನೋರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದವರು. ಕಳೆದ 5 ವರ್ಷಗಳಿಂದ ತಮ್ಮ ಸೇವೆಯನ್ನು ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಈ ಸ್ವಲೀನತೆ ಅಂದರೆ ಏನು? ಇದಕ್ಕೆ ಕಾರಣಗಳು ಏನು? ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಿಷ್ಟು ಪೂರ್ವಭಾವಿ ಮಾಹಿತಿಯನ್ನು ತಾವು ಮಾಡಿಕೊಡ್ಬೇಕು. ನಮಸ್ಕಾರ, ನಾನು ಡಾಕ್ಟರ್ ನೇತ್ರಾ ಎಸ್ ಕನ್ನೂರ್. ಕಳೆದ ಭಾನುವಾರ ಏಪ್ರಿಲ್ 2 ವಿಶ್ವ ಆಟಿಸಂ ಅವೇರ್ನೆಸ್ ಡೇ ಎಂದು ಆಚರಿಸಿದ್ದೇವೆ. ಆಟಿಸಂನ ಬಗ್ಗೆ ತಿಳಿದುಕೊಳ್ಳೋಣ. ಆಟಿಸಂ ಎಂದರೇನು? ಆಟಿಸಂ ಎಂದರೆ ಸ್ವಲೀನತೆ, ಎಂದರೆ ತನ್ನಷ್ಟಕ್ಕೆ ತಾನೇ ಇರುವುದು. ಆಟಿಸಂ ಎನ್ನುವುದು ಕಾಯಿಲೆಯಲ್ಲ, ಬದಲಾಗಿ ಇದೊಂದು ನರಗಳ ಬೆಳವಣಿಗೆಯ ಸಮಸ್ಯೆ. ಇದನ್ನು ನಾವು ನ್ಯೂರೋ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಆಟಿಸಂ ಎಂದರೆ ಬುದ್ಧಿಮಾನ್ಯತೆ ಅಥವಾ ಮೆಂಟಲ್ ರಿಟಾರ್ಡೇಷನ್ ಅಲ್ಲ. ಇದರಿಂದ ಬಳಲುತ್ತಿರುವ ಮಕ್ಕಳು ಹೆಚ್ಚು ಕಡಿಮೆ ಬೇರೆ ಮಕ್ಕಳ ಹಾಗೆ ಇರ್ತಾರೆ, ಆದರೆ ಕೆಲವೊಂದು ವರ್ತನೆಗಳು, ಒಡನಾಟಗಳು ವಿಭಿನ್ನವಾಗಿರ್ತವೆ. ಈ ತೊಂದರೆಯು ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ 4 ಪಟ್ಟು ಹೆಚ್ಚಾಗಿ ಕಾಣಿಸುತ್ತದೆ. ಭಾರತೀಯ ಅಂಕಿ ಅಂಶಗಳ ಪ್ರಕಾರ ಪ್ರತಿ 100 ಮಕ್ಕಳಲ್ಲಿ 1 ಮಗುವಿಗೆ ಆಟಿಸಂ ಇರುವ ಚಾನ್ಸ್ ಇರುತ್ತದೆ. ಇನ್ನು ಆಟಿಸಂನ ಗುಣಲಕ್ಷಣಗಳನ್ನು ನೋಡೋಣ. ಮುಖ್ಯವಾಗಿ 2 ವಿಚಾರಗಳಲ್ಲಿ ಈ ಮಕ್ಕಳು ವಿಭಿನ್ನರಾಗಿರ್ತಾರೆ. ಮೊದಲನೆಯದಾಗಿ ಸಾಮಾಜಿಕ ಸಂವಹನದಲ್ಲಿ ಕೊರತೆ, ಎಂದರೆ ಡಿಫಿಕಲ್ಟಿ ಇನ್ ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್. ಎರಡನೆಯದಾಗಿ ಪುನರಾವರ್ತಿತ ನಡವಳಿಕೆ, ಎಂದರೆ ರಿಸ್ಟ್ರಿಕ್ಟಿವ್ ರಿಪಿಟೇಟಿವ್ ಬಿಹೇವಿಯರ್. ಈ ಲಕ್ಷಣಗಳನ್ನು ವಿವರವಾಗಿ ನೋಡೋಣ. ಈ ಆಟಿಸಂನಿಂದ ಬಳಲುತ್ತಿರುವ ಮಗುವನ್ನು ನೀವು ಹೆಸರಿಟ್ಟು ಕರೆದರೆ ಹತ್ತಿರ ಬರುವುದಿಲ್ಲ, ಸ್ಪಂದಿಸುವುದಿಲ್ಲ. ಒಂದು ವೇಳೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದಿಲ್ಲ. ಇದನ್ನು ನಾವು ಅವಾಯ್ಡಿಂಗ್ ಐ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇದ್ದೀವಿ. ಮತ್ತು ಈ ಮಗುವಿಗೆ ಭಾವನೆಯನ್ನು ವ್ಯಕ್ತಪಡಿಸಲು ತುಂಬ ಕಷ್ಟವಾಗುತ್ತದೆ. ಈ ಕಾರಣದಿಂದ ಇದ್ದಕ್ಕಿದ್ದಂತೆ ಸಿಟ್ಟು ಬರುವುದು, ಮಾತು ಕೇಳದೇ ಇರುವುದು, ಕಿರ್ಚಾಡುವುದು, ಈ ರೀತಿಯ ಬಿಹೇವಿಯರ್ಸ್ ಕಂಡುಬರುತ್ತದೆ. ಇದನ್ನು ನಾವು ಇಮೋಷನಲ್ ಬ್ರೇಕ್ಡೌನ್ ಅಂತ ಹೇಳ್ತೀವಿ. ಮತ್ತು ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗುತ್ತದೆ. ಈ ಕಾರಣದಿಂದ ಬೇರೆ ಮಕ್ಕಳೊಡನೆ ಸ್ನೇಹ ಮಾಡುವುದು, ಸ್ನೇಹವನ್ನು ನಿಭಾಯಿಸುವುದು ತುಂಬ ಕಷ್ಟವಾಗುತ್ತದೆ. ಬೇರೆ ಮಕ್ಕಳೊಡನೆ ಹೊಂದಿಕೊಂಡು ಗುಂಪಿನಲ್ಲಿ ಆಟವಾಡಲು ಹಿಂಜರಿಯುತ್ತಾರೆ. ತಮ್ಮಷ್ಟಕ್ಕೆ ತಾವೇ ತಮ್ಮ ಆಟಿಗೆ ಸಾಮಾನ್ಯ ಜೊತೆ ಆಟ ಆಡ್ತಾರೆ, ಇದನ್ನೇ ಇಷ್ಟಪಡ್ತಾರೆ. ಇವೆಲ್ಲವೂ ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇನ್ನು ಎರಡನೇ ಗುಣಲಕ್ಷಣವೇನೆಂದರೆ ಪುನರಾವರ್ತಿತ ನಡವಳಿಕೆ. ಎಂದರೆ ಈ ಮಕ್ಕಳು ಒಂದೇ ರೀತಿಯ ಕೆಲಸವನ್ನು ಪದೇ ಪದೇ ಮಾಡ್ತಾ ಇರ್ತಾರೆ. ಉದಾಹರಣೆಗೆ, ಲೈಟಿನ ಬಟನ್ನನ್ನು ಆನ್ ಆಫ್ ಮಾಡುವುದು, ಬಾಗಿಲನ್ನು ಪದೇ ಪದೇ ಮುಚ್ಚುವುದು ತೆರೆಯುವುದು, ಒಂದೇ ತರಹದ ಹ್ಯಾಂಡ್ ಮೂಮೆಂಟ್ಸ್ ಮಾಡುವುದು, ಹ್ಯಾಂಡ್ ಫ್ಲಿಪ್ಪಿಂಗ್, ಹ್ಯಾಂಡ್ ರೋಲಿಂಗ್ ಮೂಮೆಂಟ್ಸ್ ಮಾಡುವುದು, ಒಂದೇ ಜಾಗದಲ್ಲಿ ತಾವೇ ತಿರುಗುವುದು, ತಿರುಗುತ್ತಿರುವ ಆಟಿಗೆ ಸಾಮಾನಿನ ಚಕ್ರವನ್ನು ನೋಡ್ತಾ ಇಡೀ ದಿನ ಕಳೆಯುವುದು, ತಿರುಗುತ್ತಿರುವ ಫ್ಯಾನನ್ನು ನೋಡುವುದು, ಇವೆಲ್ಲ ಈ ಮಕ್ಕಳಿಗೆ ತುಂಬ ಇಷ್ಟ. ಮತ್ತು ಈ ಮಕ್ಕಳು ತಮ್ಮ ಆಟಿಕೆ ಸಾಮಾನುಗಳನ್ನು ಒಂದರ ಹಿಂದೆ ಒಂದು ಒಂದೇ ಪ್ಯಾಟರ್ನಲ್ಲಿ ಇಡಲು ಇಷ್ಟಪಡ್ತಾರೆ. ಇನ್ನು ಮೂರನೇ ಗುಣಲಕ್ಷಣವೇನೆಂದರೆ ದಿನಚರಿಯಲ್ಲಿ ಏಕತೆ, ಇನ್ಸಿಸ್ಟೆನ್ಸ್ ಆನ್ ಸೇಮ್ನೆಸ್ ಅಂತ ಹೇಳ್ತೀವಿ. ಈ ಮಕ್ಕಳ ದಿನಚರಿಯಲ್ಲಿ ಸ್ವಲ್ಪ ಕೂಡ ಏರುಪೇರಾದರೆ ಇವರಿಗೆ ಇಷ್ಟ ಆಗುವುದಿಲ್ಲ. ಉದಾಹರಣೆಗೆ, ಒಂದೇ ಜಾಗದಲ್ಲಿ ಮಲಗುವುದು, ಒಂದೇ ಜಾಗದಲ್ಲಿ ಕೂತ್ಕೊಂಡು ಆಟ ಆಡುವುದು, ಒಂದೇ ತರಹದ ಬಟ್ಟೆಗಳನ್ನು ಇಷ್ಟಪಡ್ತಾರೆ, ಒಂದೇ ಬಣ್ಣದ ಆಟಿಗೆ ಸಾಮಾನನ್ನು ಬೇಡ್ತಾರೆ, ಅದರ ಜೊತೆನೇ ಆಟ ಆಡ್ತಾರೆ, ಒಂದೇ ಆಟಿಗೆ ಸಾಮಾನ ಜೊತೆ ಇಡೀ ದಿನ ಆಟ ಆಡ್ತಾರೆ. ಇನ್ನು ನಾಲ್ಕನೇ ಲಕ್ಷಣವೇನೆಂದರೆ ಹೈಪೋ ಆರ್ ಹೈಪರ್ ರೆಸ್ಪಾನ್ಸಿವ್ನೆಸ್ ಟು ಸೆನ್ಸರಿ ಇನ್ಪುಟ್. ಕೆಲವು ಸಾಮಾನ್ಯ ಶಬ್ದಗಳಾದ್ರೆ ಕುಕ್ಕರ್ ವಿಸಲ್ಲು, ಡೋರ್ ಬೆಲ್ಲು, ಇವುಗಳನ್ನು ಕೇಳಿ ಬೆಚ್ಚಿ ಬೀಳ್ತಾರೆ. ಇದೊಂದು ತುಂಬ ಮುಖ್ಯವಾದ ಗುಣಲಕ್ಷಣ. ಇನ್ನು ಆಟಿಸಮ್ನ ಸಹರೋಗಗಳು ಎಂದರೆ ಕೋಮಾರ್ಬಿಡಿಟೀಸ್ ಏನೆಂದು ನೋಡೋಣ. 45% ಆಟಿಸಮ್ನ ಮಕ್ಕಳಲ್ಲಿ ಬುದ್ಧಿಮಾನ್ಯತೆ ಇರುವ ಚಾನ್ಸ್ ಇರುತ್ತದೆ. ಇನ್ನು 20-30% ಮಕ್ಕಳಲ್ಲಿ ಭಾಷಾ ಅಸ್ವಸ್ಥತೆ ಎಂದರೆ ಲ್ಯಾಂಗ್ವೇಜ್ ಡಿಸಾರ್ಡರ್ ಇರುವ ಚಾನ್ಸ್ ಇರುತ್ತದೆ. 30% ಮಕ್ಕಳಲ್ಲಿ ADHD ಎಂದರೆ ಚಂಚಲತೆಯ ಸ್ವಭಾವ ಮತ್ತು ಮೂರ್ಛೆ ರೋಗ ಎಂದರೆ ಎಪಿಲೆಪ್ಸಿ ಇರುವ ಚಾನ್ಸ್ ಇರುತ್ತದೆ. ಇನ್ನು 9-70% ಮಕ್ಕಳಲ್ಲಿ ಜೀರ್ಣಾಂಗದ ತೊಂದರೆ ಎಂದರೆ ಮಲಬದ್ಧತೆ, ಬೇದಿ, ಹೊಟ್ಟೆನೋವು, ಗ್ಯಾಸ್ಟ್ರಿಕ್ ತೊಂದರೆ ಇರುವ ಚಾನ್ಸ್ ಇರುತ್ತದೆ. ಇನ್ನು 20-80% ಮಕ್ಕಳಲ್ಲಿ ನಿದ್ರೆಯ ಅಸ್ವಸ್ಥತೆ, ಸ್ಲೀಪ್ ಡಿಸಾರ್ಡರ್ಸ್ ಇರುವ ಚಾನ್ಸ್ ಇರುತ್ತದೆ. ಹಲವಾರು ಮಾನಸಿಕ ತೊಂದರೆಗಳಾದ ಆತಂಕ ಎಂದರೆ ಆಂಗ್ಸೈಟಿ, ಖಿನ್ನತೆ ಎಂದರೆ ಡಿಪ್ರೆಷನ್ ಇರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದಾಗಿ ಆಟಿಸಮ್ನಿಂದ ಬಳಲುತ್ತಿರುವ ಮಕ್ಕಳಿಗೆ ಆಟಿಸಮ್ನ ಚಿಕಿತ್ಸೆಯ ಜೊತೆಗೆ ಈ ಎಲ್ಲ ಸಹರೋಗಗಳ ಚಿಕಿತ್ಸೆಯನ್ನು ನೀಡಿ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ತರಬೇಕು. ಇನ್ನು ಆಟಿಸಮ್ನ ರೆಡ್ ಫ್ಲ್ಯಾಗ್ ಸೈನ್ಸ್ಗಳೇನೆಂದು ನೋಡೋಣ. ರೆಡ್ ಫ್ಲ್ಯಾಗ್ ಸೈನ್ ಎಂದರೆ ಈ ಕೆಳಗಿನ ಯಾವುದಾದರೂ ಲಕ್ಷಣ ನಿಮ್ಮ ಮಗುವಿನಲ್ಲಿ ಕಂಡುಬಂದರೆ ತಡಮಾಡದೆ ನಿಮ್ಮ ಚಿಕ್ಕ ಮಕ್ಕಳ ವೈದ್ಯರನ್ನು ಅಥವಾ ಸೈಕಿಯಾಟ್ರಿಸ್ಟನ್ನು ಭೇಟಿ ನೀಡಿ ಅವರ ಸಲಹೆಯನ್ನು ಪಡೆಯಬೇಕು. ಮೊದಲನೆಯದಾಗಿ 9-10 ಮಗುವಿಗೆ ಲ್ಯಾಂಗ್ವೇಜ್ ಮೈಲ್ಸ್ಟೋನ್ ಡಿಲೇ ಎಂದರೆ ಭಾಷೆಯ ಮೈಲ್ಸ್ಟೋನ್ನಲ್ಲಿ ವಿಳಂಬ ಕಂಡುಬಂದರೆ ಚಿಕ್ಕ ಮಕ್ಕಳ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಎಂದರೆ 9-10 ಮಗುವಿಗೆ ನಾರ್ಮಲಿ ಬೈಸಿಲಾಬಲ್ ಎಂಬ ಮೈಲ್ಸ್ಟೋನ್ ಬರಬೇಕು. ಎಂದರೆ ಆ ಮಗು ಬಾಬಾ, ದಾದಾ, ಮಾಮ, ಡಾಡಾ, ದಾದಾ ಎಂಬ ಶಬ್ದಗಳನ್ನು ಬಳಸಬೇಕು. ಒಂದು ವೇಳೆ ಇದು ಡಿಲೇ ಆದರೆ ನೀವು ನಿಮ್ಮ ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಎರಡನೇ ಇಂಪಾರ್ಟೆಂಟ್ ರೆಡ್ ಫ್ಲ್ಯಾಗ್ ಸೈನ್ ಎಂದರೆ 1 ಮಗು ತನಗಿಷ್ಟವಾದ ವಸ್ತುವಿನ ಕಡೆಗೆ ಬೆರಳು ಮಾಡಿ ಸೂಚಿಸಬೇಕು ಅಥವಾ ನೀವೇ ಸೂಚಿಸಿದರೆ ಅದರ ಕಡೆ ತಿರುಗಿ ನೋಡಬೇಕು. ಇದನ್ನು ಪಾಯಿಂಟಿಂಗ್ ಅಟ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಒಂದು ವೇಳೆ ನಿಮ್ಮ ಮಗು ಈ ಮೈಲ್ಸ್ಟೋನನ್ನು ಮಾಡಲಿಲ್ಲ ಎಂದರೆ, ಇಫ್ ದೆರ್ ಇಸ್ ಆಬ್ಸೆನ್ಸ್ ಆಫ್ ಪಾಯಿಂಟಿಂಗ್, ದೆನ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಅ ಪೆಡಿಯಾಟ್ರಿಷಿಯನ್ ಆರ್ ಅ ಸೈಕಿಯಾಟ್ರಿಸ್ಟ್. ಇವೆರಡು ತುಂಬ ಇಂಪಾರ್ಟೆಂಟ್ ರೆಡ್ ಫ್ಲ್ಯಾಗ್ ಸೈನ್ಸು. ಇನ್ನು ಬೇರೆ ರೆಡ್ ಫ್ಲ್ಯಾಗ್ ಸೈನ್ಸ್ ಏನೆಂದರೆ ತನ್ನ ಆಟಿಗೆ ಸಾಮಾನುಗಳನ್ನು ಬೇರೆಯವರೊಡನೆ ಹಂಚಿಕೊಳ್ಳದೇ ಇರುವುದು, ಮಗುವನ್ನು ನೀವು ನೋಡಿ ಮುಗುಳ್ನಕ್ಕರೆ ಮತ್ತೆ ನಗದೇ ಇರುವುದು, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡದೇ ಇರುವುದು, ಭಾವನೆಗಳಿಗೆ ಸ್ಪಂದಿಸದೇ ಇರುವುದು. ಉದಾಹರಣೆಗೆ, ಪಾಲಕರು ಮಗುವನ್ನು ಅಪ್ಪಿಕೊಂಡರೆ, ಮುದ್ದು ಮಾಡಿದರೆ ಈ ಮಕ್ಕಳಿಗೆ ಅದು ಇಷ್ಟವಾಗುವುದಿಲ್ಲ. ಇನ್ನು ಕೊನೆಯದಾಗಿ ಏಕಾಂಗಿಯಾಗಿ ಇರಲು ಇಷ್ಟಪಡುವುದು, ಇವೆಲ್ಲವೂ ರೆಡ್ ಫ್ಲ್ಯಾಗ್ ಸೈನ್ಗಳು. ಇನ್ನು ಆಟಿಸಮ್ ಯಾಕಾಗುತ್ತೆ ಕೆಲವೊಂದು ಮಕ್ಕಳಲ್ಲಿ ಅಂತ ನೋಡೋಣ, ಕಾರಣಗಳನ್ನು ನೋಡೋಣ. ಇದೊಂದು ನರಗಳ ಬೆಳವಣಿಗೆಯ ತೊಂದರೆಯಾಗಿರುವುದರಿಂದ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಆಗುವ ತೊಂದರೆಗಳಾದ ಪ್ರಸವಪೂರ್ವ ಸೋಂಕುಗಳು, ಎಂದರೆ ತಾಯಿಗೆ ರುಬೆಲ ಇನ್ಫೆಕ್ಷನ್ನು, ಸೈಟೋಮೆಗಲೋವೈರಸ್ ಇನ್ಫೆಕ್ಷನ್ನು, ಮತ್ತು ಮೊದಲ 3 ತಿಂಗಳಲ್ಲಿ ತಾಯಿಗೆ ತೀವ್ರವಾದ ಕಾಯಿಲೆಗಳು, ಅಥವಾ ಗರ್ಭಿಣಿಯಾಗಿರುವಾಗ ತಾಯಿಗೆ ಮಾನಸಿಕ ಒತ್ತಡ, ಈ ಕಾರಣಗಳಿಂದ ಹುಟ್ಟುವ ಮಗುವಿಗೆ ಆಟಿಸಮ್ ಆಗುವ ಚಾನ್ಸ್ ಇರುತ್ತದೆ. ಮತ್ತು ಪ್ರಸವಪೂರ್ವ ಮಗು ಎಂದರೆ ಪ್ರೀಟರ್ಮ್ ಬೇಬಿ, ಸಮಯಕ್ಕಿಂತ ಬೇಗ ಡೆಲಿವರಿ ಆಗಿರೋ ಬೇಬಿಗೆ ಕೂಡ ಆಟಿಸಮ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಎಂದರೆ ಜೆನೆಟಿಕ್ ಪ್ರಾಬ್ಲಮ್. ಮೆದುಳಿನ ಬೆಳವಣಿಗೆಗೆ ಮಹತ್ವವಾದ DNA ಎಂಬ ಅಂಶದಲ್ಲಿ ಏರುಪೇರುಗಳಾದರೆ ಆಟಿಸಮ್ ಆಗುವ ಚಾನ್ಸ್ ಇರುತ್ತದೆ. ಕೆಲ ಜೆನೆಟಿಕ್ ಸಿಂಡ್ರೋಮ್ಗಳಾದ ಡೌನ್ ಸಿಂಡ್ರೋಮ್, ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್, ಈ ಸಿಂಡ್ರೋಮ್ಗಳಿಂದ ಬಳಲುತ್ತಿರುವ ಮಕ್ಕಳಿಗೆ ಈ ತೊಂದರೆ ಹೆಚ್ಚಾಗಿ ಕಾಣಿಸುತ್ತದೆ. ಇನ್ನು ಕೊನೆಯದಾಗಿ ಕೌಟುಂಬಿಕ ತೊಂದರೆಗಳು, ಎಂದರೆ ಕುಟುಂಬದಲ್ಲಿ ಇನ್ಯಾರಿಗೋ ಆಟಿಸಮ್ ಇದ್ದರೆ, ಉದಾಹರಣೆಗೆ ಮೊದಲನೇ ಮಗುವಿಗೆ ಆಟಿಸಮ್ ಇದ್ದರೆ 2ನೇ ಮಗುವಿನಲ್ಲಿ 10% ಹೆಚ್ಚು ಆಟಿಸಮ್ನ ಚಾನ್ಸ್ ಇರುತ್ತದೆ. ಒಂದು ಆಟಿಸಮ್ನ ಬಗ್ಗೆ ತಪ್ಪು ಕಲ್ಪನೆ ಇದೆ. ಮಕ್ಕಳಿಗೆ ಹುಟ್ಟಿದಾಗಿನಿಂದ 10 ವರ್ಷದ ವಯಸ್ಸಿನವರೆಗೂ ಲಸಿಕೆಗಳನ್ನು ಹಾಕುತ್ತೇವೆ, ಈ ಲಸಿಕೆಗಳಿಂದ ಆಟಿಸಮ್ ಆಗುವ ಸಾಧ್ಯತೆ ಇರುತ್ತೆ ಎಂಬ ತಪ್ಪ ನಂಬಿಕೆ ಇದೆ, ಎಸ್ಪೆಷಲಿ ದಡಾರ ವ್ಯಾಕ್ಸಿನ್, MMR ವ್ಯಾಕ್ಸಿನ್. ಆದರೆ ಸಾಕಷ್ಟು ಸಂಶೋಧನೆಯ ಪ್ರಕಾರ ಯಾವುದೇ ಲಸಿಕೆಯಿಂದ ಆಟಿಸಮ್ ಆಗುವುದಿಲ್ಲ ಎಂದು ಸಾಬೀತಾಗಿದೆ. ಇನ್ನು ಆಟಿಸಮನ್ನು ಹೇಗೆ ಪತ್ತೆ ಹಚ್ಚಬೇಕು ಎಂದು ನೋಡೋಣ. ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಪ್ರಕಾರ ಪ್ರತಿ ಮಗು, ಈವನ್ ನಾರ್ಮಲ್ ಮಗುವಿಗೂ ಕೂಡ ಆಟಿಸಮ್ಗೆ ಸ್ಕ್ರೀನ್ ಮಾಡಬೇಕು. ನಿಮ್ಮ ಮಗು 18-24 ತಿಂಗಳ ವಯಸ್ಸಿನಲ್ಲಿದ್ದಾಗ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ಆಟಿಸಮ್ಗೆ ಸ್ಕ್ರೀನ್ ಮಾಡಬೇಕು. ಎಸ್ಪೆಷಲಿ ಒಂದು ವೇಳೆ ನಿಮ್ಮ ಮಗುವಿನಲ್ಲಿ ಯಾವುದಾದರೂ ರೆಡ್ ಫ್ಲ್ಯಾಗ್ ಸೈನ್ ಇದ್ದರೆ ಅಥವಾ ಎನಿ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಇನ್ನೂ ಬೇಗ ಸ್ಕ್ರೀನ್ ಮಾಡಿಸಬೇಕು. ಒಂದು ವೇಳೆ ಈ ಸ್ಕ್ರೀನ್ನಲ್ಲಿ ಯಾವುದಾದರೂ ಪಾಸಿಟಿವ್ ಬಂದರೆ ನಿಮ್ಮ ವೈದ್ಯರ ಸಲಹೆಯ ಪ್ರಕಾರ ಜೆನೆಟಿಕ್ ಟೆಸ್ಟು, ತಲೆಯ ಸ್ಕ್ಯಾನಿಂಗು, ಕಣ್ಣು ಮತ್ತು ಕಿವಿಯ ಪರೀಕ್ಷೆಗಳನ್ನು ಮಾಡಿಸಬೇಕಾಗಬರಬಹುದು. ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಅನುರಾಧ SN ಅವರ ಜೊತೆಗೆ ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್ ನೇತ್ರಾ ಅವರೇ, ಧನ್ಯವಾದಗಳು. ಸೊ ಮೇಡಮ್ ತುಂಬ ಕ್ಲಿಯರಾಗಿ ಆಟಿಸಮ್ದು ಏನೇನು ಲಕ್ಷಣಗಳು ಎಲ್ಲ ಹೇಳಿದ್ದಾರೆ. ನಾನು ಇವಾಗ ಈ ಆಟಿಸಮ್ ಅನ್ನೋ ಸ್ವಲೀನತೆ ಅನ್ನೋ ಡಿಸಾರ್ಡರ್ನ ಹೇಗೆ ಚಿಕಿತ್ಸೆ ಪಡಿಸೋದು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ಈ ಆಟಿಸಮ್ ಅಂತ ಇದ್ರ ಬಗ್ಗೆ ಪೇರೆಂಟ್ಸಿಗೆ ಅಥವಾ ಕೇರ್ ಗಿವರ್ಸಿಗೆ, ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅವ್ರಿಗೆ ಈ ಪದವಿ ಕೇಳಿದ್ರೇ ಅವ್ರ ಮನಸ್ಸಲ್ಲಿ ಮಿಕ್ಸ್ಡ್ ಇಮೋಷನ್ಸ್ ಅಂತ ಅಂತಾರೆ. ತುಂಬ ಆತಂಕ ಇರುತ್ತೆ, ಭಯ ಇರುತ್ತೆ, ದುಃಖ ಇರುತ್ತೆ. ಇದು ಯಾಕಾಯಿತು, ಹೇಗೆ ಆಯಿತು, ಅದ್ರ ಬಗ್ಗೆ ಆಲ್ರೆಡಿ ಡಾಕ್ಟರ್ ನೇತ್ರಾ ಅವರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಈ ಹಲವಾರು ಪ್ರಶ್ನೆಗಳಿರುತ್ತೆ. ಆಮೇಲೆ ಇದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು, ಆಸ್ಪತ್ರೆಗೆ ಹೋಗಬೇಕಾ ಅಥವಾ ಸ್ಪೆಷಲೈಸ್ಡ್ ಸೆಂಟರ್ಸಿಗೆ ಹೋಗಬೇಕಾ, ಆಮೇಲೆ ಯಾರ್ಯಾರು ಟ್ರೀಟ್ಮೆಂಟಲ್ಲಿ ಭಾಗವಹಿಸ್ತಾರೆ, ಮೆಡಿಸಿನ್ಸ್ ಇದೇನಾ ಇದ್ರಿಗೋಸ್ಕರ, ಆಮೇಲೆ ಆಹಾರದ ಏನು ಭಾಗಿದ್ರಲ್ಲಿ ಅಂದರೆ ರೋಲ್ ಆಫ್ ಡಯಟ್ ಏನಿದೆ, ಆಮೇಲೆ ಇದರಲ್ಲಿ ಈಗ ಮಗು ಬೆಳೀತಾ ಬೆಳೀತಾ ಈ ಆಟಿಸಮ್ ಇರೋ ಮಗು ಬೆಳೀತಾ ಬೆಳೀತಾ ಅಡಲಸೆಂಟ್ ಇಶ್ಯೂಸ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಕೊನೆಯದಾಗಿ ನಾನು ಗೌರ್ಮೆಂಟ್ ಸ್ಕೀಮ್ಸು ಮತ್ತು ಇದರಲ್ಲಿ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. NGOಸು ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಏನೇನು ಇದ್ದಾವೆ ಸದ್ಯದಲ್ಲಿ ನಮ್ಮ ಕಂಟ್ರಿಯಲ್ಲಿ ಆಟಿಸಮ್ಗೋಸ್ಕರ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಆಮೇಲೆ ಕೊನೆಯದಾಗಿ ಪೇರೆಂಟ್ಸಿಗೆ ಹೇಗೆ ಸಪೋರ್ಟ್ ಮಾಡೋದು ಅಂತ ಅದ್ರ ಬಗ್ಗೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾವು ಒಂದು ಏನು ತಿಳ್ಕೊಬೇಕಂದ್ರೆ, ಮೇಡಮ್ ಹೇಳಿರೋ ಪ್ರಕಾರ ಆಟಿಸಮ್ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಮತ್ತು ಈ ಯಾವುದೇ ಮಗುಗೆ ಆಟಿಸಮ್ ಇರೋ ಅಂದರೆ ತುಂಬ ಮಕ್ಕಳಲ್ಲಿ ಯಾವುದೇ ಒಂದು ಮಗು ಇನ್ನೊಂದು ಮಗು ಥರ ನಮ್ಮ ಹತ್ರ ಬರೋದಿಲ್ಲ. ಅಂದರೆ ಅವರಿಗೆ ಬೇರೆ ಬೇರೆ ಫಾರ್ಮಲ್ಲಿ ಬರ್ತಾರೆ, ಅವ್ರ ಸ್ಟ್ರೆಂತ್ಸ್ ಬೇರೆ ಇರುತ್ತೆ, ಅವ್ರದ್ದು ಡಿಫಿಕಲ್ಟೀಸು, ಆಮೇಲೆ ಅವ್ರ ಲಕ್ಷಣಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಸೊ ಇವಾಗ ಈ ಮೊದಲನೇ 5 ವರ್ಷ ಏನಂತ ಹೇಳ್ತಾರಲ್ಲ, ಅದು ಮಗು ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟು. ಅದು ನಾರ್ಮಲ್ ಮಗುನೇ ಆಗಿರ್ಬೋದು ಅಥವಾ ಸ್ವಲೀನತೆ ಮಗುನೇ ಆಗಿರ್ಬೋದು. ಇವಾಗ ನಮಗೆಲ್ಲರಿಗೂ ಗೊತ್ತು, ಗಿಡ ಎಳೆಯದಿರಬೇಕಾದ್ರೆ ನಾವು ಅದನ್ನು ನೀರು ಹಾಕಿ ಹೇಗೆ ಬೆಳೆಸ್ತೀವಿ ಅಥವಾ ಹೇಗೆ ಕಟ್ ಮಾಡ್ತೀವಿ ಅಷ್ಟೇ ಚೆನ್ನಾಗದು ಬೆಳೆಯುತ್ತೆ, ಅದನ್ನು ಬೆಂಡ್ ಮಾಡ್ಬೋದು. ಬಟ್ ಅದು ಗಿಡ ಒಂದ್ಸರ್ತಿ ಮರ ಆಗಿದ್ದು ದೊಡ್ಡ ಆದಮೇಲೆ ಬೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದು. ಸೊ ನಾವು ಈ ಆಟಿಸಮ್ ಅಥವಾ ಸ್ವಲೀನತೆ ಅನ್ನೋದು ಎಷ್ಟು ಬೇಗ ಕಂಡುಹಿಡಿತೀವಿ, ಆ್ಯಸ್ ಅರ್ಲಿ ಆ್ಯಸ್ 1 ಇಯರ್ ಅಂತ ಹೇಳ್ತಾರೆ, ಅಷ್ಟು ಬೇಗ ನಮಗೆ ಆ ಇಂಟರ್ವೆನ್ಷನ್ಗೋಸ್ಕರ ಟೈಮ್ ಸಿಗುತ್ತೆ. ಬಿಕಾಸ್ ಟೈಮ್ ಈಸ್ ಬ್ರೇನ್ ಅಂತ ಹೇಳ್ತಾರೆ. ಸೊ ಟೈಮ್ ನಮ್ಗೆ ಸಿಕ್ಕರೆ ನಾವು ಚೆನ್ನಾಗಿ ಇಂಟರ್ವೆನ್ಷನ್ ಮಾಡ್ಬೋದು, ಮಗು ಕೂಡ ಮುಂದೆ ಚೆನ್ನಾಗೇ ಬರಿಬೋದು. ಸೊ ಇವಾಗ ಸದ್ಯದಲ್ಲಿ ಇರೋ ರೀಸೆಂಟ್ ರಿಸರ್ಚ್ ಅಂತ ಹೇಳ್ತಾರೆ, ಸಂಶೋಧನೆ ಪ್ರಕಾರ 25% ಅಂದರೆ 25% ಈ ಆಟಿಸಮ್ ಇರೋ ಮಕ್ಕಳಿಗೆ ಅಂದರೆ ಆ್ಯಸ್ ನಿಯರ್ ಟು ಆ್ಯಸ್ ನಾರ್ಮಲ್ ಮಕ್ಕಳ ಥರ ಮಾಡ್ಬೋದು. ಅಂದರೆ ನಾವು ಬೇಗ ಇದಕ್ಕೆ ಇಂಟರ್ವೆನ್ಷನ್ ಕೊಟ್ಟರೆ ಅಷ್ಟು ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಸೊ ಯಾವ್ಯಾವ ರೀತಿ ಅಂದರೆ ಈಗ ಇದರಲ್ಲಿ ಯಾವ್ಯಾವ ಹಲವಾರು ತಜ್ಞಗಳು ಇನ್ವಾಲ್ವ್ ಇರ್ತಾರೆ. ಮೊಟ್ಟ ಮೊದಲನೇದಾಗಿ ಸೈಕ್ಯಾಟ್ರಿಸ್ಟ್ ಆರ್ ಚೈಲ್ಡ್ ಸೈಕ್ಯಾಟ್ರಿಸ್ಟು, ಪಿಡಿಯಾಟ್ರಿಷಿಯನ್ನು, ಚೈಲ್ಡ್ ಸೈಕಾಲಜಿಸ್ಟು, ಚೈಲ್ಡ್ ಸೈಕೋಸೋಷಿಯಲ್ ವರ್ಕರು, ಆಮೇಲೆ ಡೆವಲಪ್ಮೆಂಟಲ್ ನ್ಯೂರಾಲಜಿಸ್ಟ್ ಅಂತ ಇರ್ತಾರೆ. ಮುಖ್ಯವಾದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪೇರೆಂಟ್ಸ್, ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಆರ್ ಕೇರ್ ಗಿವರ್, ದೇ ಆರ್ ವೆರಿ ಇಂಪಾರ್ಟೆಂಟ್ ಫೌಂಡೇಶನ್. ಅಂದರೆ ತುಂಬ ಇಂಪಾರ್ಟೆಂಟ್ ಟ್ರೀಟ್ಮೆಂಟಲ್ಲಿ, ಯಾಕಂದರೆ ಮಗು ಜೊತೆ ತುಂಬ ಟೈಮ್ ಕಳೆಯೋದು ತಂದೆ ತಾಯಿ ಮತ್ತು ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು, ಆಮೇಲೆ ಸ್ಕೂಲಲ್ಲಿ ಶಿಕ್ಷಕರು. ಸೊ ಇವರು ತುಂಬ ಮುಖ್ಯವಾದ ಭಾಗವಹಿಸ್ತಾರೆ. ಅವರು ನಮಗೆ ಮಗುವನ್ನ ಮುಂದೆ ತರೋಕ್ಕೆ ಪ್ರೋಗ್ರೆಸ್ಸಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಈ ಎವಿಡೆನ್ಸ್ ಅಂದರೆ ರಿಸರ್ಚ್ ಪ್ರಕಾರ ಏನೇನು ಟ್ರೀಟ್ಮೆಂಟ್ ಇದೆ ಅಂದರೆ ಬಿಹೇವಿಯರಲ್ ಟ್ರೀಟ್ಮೆಂಟಿಗೆ ತುಂಬ ಎವಿಡೆನ್ಸ್ ಇದೆ, ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತಾರೆ. ಇವಾಗ ನಾವು ಅದು ಬಿಹೇವಿಯರಲ್ ಥೆರಪಿಗೆ ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಅದನ್ನು ಮಗುನ ಹೇಗೆ ನಾವು ಟೀಚ್ ಮಾಡಬೇಕು ಅಂತ ಅದನ್ನು ನಾವು ಅವ್ರ ಪೇರೆಂಟ್ಸಿಗೆ ಕಲಿಸ್ಕೊಡ್ತೀವಿ. ಇವಾಗ ಮೇಡಮ್ ಹೇಳಿರೋ ಪ್ರಕಾರ ಹಲವಾರು ಡೊಮೇನ್ಸಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಐ ಕಾಂಟ್ಯಾಕ್ಟಲ್ಲಿ ಪ್ರಾಬ್ಲಮ್ ಇರುತ್ತೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಅಥವಾ ಈ ಸಾಮಾಜಿಕ ನಿಯಮಗಳಿರುತ್ತೆ. ಮಾತಾಡಬೇಕಾದ್ರೆ ಒಬ್ಬರ ಮಾತು ಕೇಳಿದ ಮೇಲೆ ಮಾತಾಡೋದು, ಆಮೇಲೆ ಅವ್ರನ್ನ ಸ್ಮೈಲ್ ಕೊಟ್ಟು ಗ್ರೀಟ್ ಮಾಡೋದು, ನಮಸ್ಕಾರ ಹೇಳೋದು ಅಥವಾ ಹ್ಯಾಂಡ್ ಶೇಕ್ ಮಾಡೋದು, ಇದೆಲ್ಲ ಈ ಮಕ್ಕಳಲ್ಲಿ ಇರೋದಿಲ್ಲ. ಸೊ ಇದೆಲ್ಲ ಕಲಿಸ್ಬೇಕಂದ್ರೆ ಬೇರೆ ಬೇರೆ ಥರ ಸ್ಕಿಲ್ಸ್, ಫಾರ್ ಎಕ್ಸಾಂಪಲ್ ಇಮಿಟೇಷನ್ ಸ್ಕಿಲ್ಸ್ ಅಂತ ಇರುತ್ತೆ. ಸೊ ಈ ರಿಸರ್ಚ್ ಪ್ರಕಾರ ತುಂಬ ಅಂದರೆ ವೇಸ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ವೇಸ್ ಇದೆ. ಸೊ ಇದು ಎಲ್ಲದ್ರದ್ದು ಆಧಾರ ಏನಂದರೆ ಇದು ಎಲ್ಲನೂ ಟೀಚಿಂಗ್ ಏನಿರುತ್ತೆ ಅದು ದಿನಾ ನಡಿಬೇಕು, ಅದು ಮಕ್ಕಳದ ದಿನನಿತ್ಯ ರೂಟೀನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಬೇಕು. ಎಲ್ಲ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಆಮೇಲೆ ಈ ಮೇನ್ ಯಾರಿರ್ತಾರೆ ಅವರೊಂದು ಡೈರಿ ಕೂಡ ಮೇಂಟೈನ್ ಮಾಡಬೇಕು. ಆಮೇಲೆ ಈ ಟ್ರೈನಿಂಗ್ ಏನಂತಾರಲ್ಲ, ಟೀಚಿಂಗ್ ಏನಂತಾರೆ ಬಿಹೇವಿಯರಲ್ ಥೆರಪಿ, ಇಟ್ ಇಸ್ ಟೇಲರ್ ಮೇಡ್. ಅಂದರೆ ಪ್ರತಿ ಮಗುಗೆ ಬೇರೆ ಬೇರೆ ರೀತಿ ಇರುತ್ತೆ. ಇವಾಗ ಈ ಮಗುಗೆ ಆಟಿಸಮ್ ಇದೆ, ಇರದೇ ರೀತಿ ನಾನು ಬೇರೆ ಮಗುಗೆ ಟ್ರೀಟ್ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಯಾಕಂದರೆ ಪ್ರತಿ ಮಗುದು ಡಿಫಿಕಲ್ಟೀಸು ಸ್ಟ್ರೆಂತ್ಸು ಬೇರೆ ಬೇರೆ ಥರ ಇರುತ್ತೆ. ಆಮೇಲೆ ಅವರು ರೆಗ್ಯುಲರ್ ಫಾಲೋಅಪ್ಸಿಗೆ ಬರಬೇಕಾಗುತ್ತೆ. ಸೊ ಈಗ ಬೇರೆ ಬೇರೆ ಸ್ಕಿಲ್ಸ್ ನಾನು ಹೇಳ್ದಲ್ಲ, ಅಟೆಂಡಿಂಗ್ ಸ್ಕಿಲ್ಸ್ ಅಂದರೆ ಮಗು ಜೊತೆ ಕೂತ್ಕೊಂಡು ಒಂದೇ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ಮಗುಗೆ ಐ ಕಾಂಟ್ಯಾಕ್ಟ್ ಕಲಿಸ್ಬೇಕಂದ್ರೆ ಮಗು ಎದುರುಗಡೆ ಕೂತ್ಕೊಂಡು ಪ್ರಾಂಪ್ಟ್ಸ್ ಅಂತ ಹೇಳ್ತಾರೆ. ಪ್ರಾಂಪ್ಟ್ಸ್ ಅಂದರೆ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಅರ್ಣವ್ ಅಂತ ಕರಿತೀವಿ, ಮಗು ನೋಡೋದಿಲ್ಲ. ಆಮೇಲೆ ಮಗುನ ಜೆಂಟ್ಲಿ ಮುಟ್ಟಿ ಅರ್ಣವ್ ಅಂತ ಕರೆಯೋದು. ಆದರೂ ಮಗು ನೋಡಲಿಲ್ಲ ಅಂದರೆ ಆ ಮಗುದು ಫೇವ್ರೇಟ್ ಆಟಿಗೆ ಸಾಮಾನು ಯಾವುದು ಅದನ್ನು ನಮ್ಮ ಮುಖದ ಹತ್ರ ಹಿಡ್ಕೊಂಡು ಅರ್ಣವ್ ನೋಡಿಲ್ಲ ಅಂತ ಹೇಳಿದಾಗ ಆ ಮಗು ನೋಡ್ಬೋದು. 80% ಆಫ್ ದ ಮಗು ನೋಡ್ತಾರೆ, ಆವಾಗ ಅವ್ರದ್ದು ಐ ಕಾಂಟ್ಯಾಕ್ಟ್ ಡೆವಲಪ್ ಆಗುತ್ತೆ. ಸೊ ಈ ರೀತಿ ಐ ಕಾಂಟ್ಯಾಕ್ಟು ಅದು ಆದಮೇಲೆ ಈ ಬೇರೆ ಮಗು ಜೊತೆ ಅಂದರೆ ಫ್ಲೋರ್ ಟೈಮ್ ಅಂತ ಹೇಳ್ತಾರೆ. ಈ ಮಗು ಜೊತೆ ಸೇರಿ ಆಟ ಆಡೋದು, ಮಗು ಜೊತೆ ಸೇರಿ ಆಟ ಆಡಬೇಕಾದ್ರೆ ಇದು ಏನು ಕಾರ್ ಆಟ ಆಡಬೇಕಾದ್ರೆ ಸಡನ್ಲಿ ನಾವು ಟ್ರಕ್ ತೊಗೊಂಡು ಹೋಗೋದು. ಸೊ ಆವಾಗ ಆ ಮಗು ನಿಲ್ಲಿಸಿ ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೋದು. ಸೊ ಅದನ್ನು ಫ್ಲೋರ್ ಟೈಮ್ ಅಂತ ಹೇಳ್ತಾರೆ. ಆಮೇಲೆ ಮೇಡಮ್ ಹೇಳಿರೋ ರೀತಿ ಹೇಳಿರೋ ಪ್ರಕಾರ ಪಾಯಿಂಟಿಂಗ್ ಇರೋದಿಲ್ಲ, ಮಗು ಕೇಳೋದಿಲ್ಲ, ನನಗದು ಬೇಕು ಅಂತ ಕೈ ಮಾಡಿ ಕೇಳೋದಿಲ್ಲ. ಸೊ ಅದ್ರಿಗೋಸ್ಕರ ಏನು ಮಾಡಬೇಕು, ಮಗುಗೆ ಇಷ್ಟ ಇರೋ ಆಟಿಗೆ ಸಾಮಾನು ಮೇಲೆ ಎತ್ತಿಡೋದು ಅಥವಾ ಬೇರೆ ರೂಮಲ್ಲಿ ಎತ್ತಿಡೋದು ಮಾಡಿದರೆ ಆ ಮಗು ಅಟ್ಲೀಸ್ಟ್ ಆ ಕಡೆ ನೋಡ್ಬೋದು ಅಥವಾ ಕೆಲವೊಬ್ಬರು ಕೈ ಮಾಡಿ ತೋರಿಸ್ಬೋದು ಕೂಡ. ಸೊ ಆ ರೀತಿ ಇದೆಲ್ಲ ಕೆಲವೊಂದು ಟ್ರಿಕ್ ಟೆಕ್ನಿಕ್ಸ್ ಇದೆ. ಇದನ್ನು ಡೀಟೇಲಲ್ಲಿ ಹೇಳೋಕ್ಕೆ ಅಷ್ಟೇನು ಟೈಮ್ ಇಲ್ಲ. ಸೊ ಯು ಆರ್ ರಿಯಲಿ ಸಾರಿ. ಆಮೇಲೆ ಇಮಿಟೇಷನ್ ಸ್ಕಿಲ್ಸ್ ಅಂತ ಹೇಳ್ತಾರೆ, ಪ್ಲೇ ಥೆರಪಿ ಇರುತ್ತೆ. ಆಮೇಲೆ ಈ ಮಗುವಲ್ಲಿ ಇವಾಗ ಡಾಕ್ಟರ್ ನೇತ್ರಾ ಅವ್ರು ಹೇಳಿರೋ ಪ್ರಕಾರ ಅವರಲ್ಲಿ ಭಾವನೆ ಏನು ಭಾವನೆ ನಡೀತಾ ಇದೆ ಅಂದರೆ ಅವ್ರಿಗೆ ಸಂತೋಷ ಆಗಿದೆನಾ, ದುಃಖ ಆಗಿದೆನಾ, ಅಥವಾ ಅವರಿಗೆ ಸಿಟ್ಟು ಬರ್ತಾ ಇದೆಯಾ, ಅದು ಅವರಿಗೆ ಎಚ್ಚರ ಇರೋದಿಲ್ಲ. ಪ್ಲಸ್ ಅವರಿಗೆ ಅದು ಬೇರೆಯವರಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂದರೆ ಸೋಷಿಯೋ ಎಮೋಷನಲ್ ರೆಸಿಪ್ರೋಸಿಟಿ ಅಂತ ಇರೋದ್ರಿಲ್ಲ. ಸೊ ಇದು ಕೂಡ ಥೆರಪಿಯಿಂದ ಕಲಿಸ್ಬೋದು. ಆಮೇಲೆ ಸ್ಪೀಚ್ ಥೆರಪಿ ಅಂತ ಹೇಳ್ತಾರೆ. ಸೊ ಈ ಸ್ಪೀಚ್ ಥೆರಪಿಯಲ್ಲಿ ಕೂಡ ಅವರಿಗೆ ಹೇಗೆ ಅಂದರೆ ಮಗು ಜೊತೆ ಎಷ್ಟು ಜಾಸ್ತಿ ನಾವು ಮಾತಾಡ್ತೀವಿ ಅಷ್ಟು ಹೆಲ್ಪ್ ಆಗುತ್ತೆ. ಆಮೇಲೆ ಡಾಕ್ಟರ್, ಈಗಾಗಲೇ ಕರೆಗಳು ಬರಲಿಕ್ಕೆ ಶುರು ಆಗಿವೆ. ಅಂದರೆ ನಮ್ಮ ಕೇಳುಗರಿಗೆ ಪ್ರಶ್ನೆಗಳನ್ನು ಕೇಳೋ ಆತುರ ಹೆಚ್ಚು ಕಾಣ್ತಾ ಇದೆ ನನಗೆ. ಇನ್ನು ನೀವು ಹೇಳಿಕ್ಕೂ ಕೂಡ ಸಾಕಷ್ಟಿದೆ, ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಒಂದು ವಿಷಯ ಅಂತಂದರೆ, ಈ ಆಟಿಸ್ಟಿಕ್ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಪೇರೆಂಟ್ಸಲ್ಲಿ ಭಾಳ ಸಹನೆ ಬೇಕು ಅಂತ ತಾವು ಹೇಳ್ತೀರಿ ಅಲ್ವಾ? ಹೌದು, ಅದು ಭಾಳ ಮುಖ್ಯ ಆಗ್ತದೆ. ಹೌದು ಹೌದು. ಒಂದು ಕರೆ ತಗೊಳ್ಳೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ವಿಜಯಪುರ ತಾಲೂಕು ಸುತ್ತಗುಂಡಿ ಗ್ರಾಮದಿಂದ ವೆಂಕಣ್ಣ ಬಳಮಟ್ಟಿ ಅಂತ ಮಾತಾಡೋದು ಸರ್. ವೆಂಕಣ್ಣ ಕೇಳಿ, ನಿಮ್ಮ ಪ್ರಶ್ನೆ ಏನು ಸರ್? ಇದು ಎಷ್ಟು ವಯಸ್ಸು ಮಕ್ಕಳಿಗೆ ಬರ್ಬೋದು ಮೇಡಮ್ ಅಂತ ಕೇಳ್ಬೋದು. ಹಾ, ಹೇಳ್ತಾರೆ ಇವಾಗ. ಸೊ ಇದು ಎಷ್ಟು ವಯಸ್ಸು ಮಕ್ಕಳಿಗಂದರೆ, ಇದು ಲಕ್ಷಣಗಳು ಎಷ್ಟು ಬೇಗ ಕಂಡುಕೊಳ್ಳುತ್ತಂದರೆ, ಕೆಲವೊಬ್ಬರಲ್ಲಿ 9 ತಿಂಗಳ ಮಗುದಲ್ಲೂ ಇದು ಐಡೆಂಟಿಫೈ ಮಾಡ್ಬೋದು. ಆದರೆ ಕ್ಲಿನಿಕಲ್ಲಿ ಅಂದರೆ ನಾವು ಹಾಸ್ಪಿಟ್ಲಲ್ಲಿ ಆಟಿಸಮ್ ಅಂತ ಈ ಪದುವೆ ಯಾವ ಮಕ್ಕಳಿಗೆ ಯಾವ ಏಜಿಗೆ ಹೇಳ್ಬೋದಂದರೆ, ಅವರಿಗೆ ಅಟ್ಲೀಸ್ಟ್ 18 months ಅಂದರೆ 1.5 ವರ್ಷ ಆಗಿರಬೇಕು. ಆಮೇಲೆ 3 ವರ್ಷದ ಕೆಳಗೆ ಮಕ್ಕಳಿಗಷ್ಟೇ ನಾವು ಆಟಿಸಮ್ ಅಂತ ಹೇಳ್ಬೋದು. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ರೀ. ಹಾ, ಯಾರು ಮಾತಾಡೋದು? ರಾಯಬಾಗ್ನಿಂದ ಭೀಮರಾವ್ ಕೊಕಟೆ ಮಾತಾಡಿದ್ರಿ. ಕೇಳ್ರಿ ಕೊಕಟೆ ಅವರೇ, ನಿಮ್ಮ ಪ್ರಶ್ನೆ ಏನು? ನಮ್ದು 2 ವರ್ಷ 2.5 ವರ್ಷ ಮಗು ಐತ್ರಿ. ಅವು ಹಸು ಆದ ಗೊತ್ತಾಗಂಗಿಲ್ರಿ. ಆಯ್ತು, ಊಟ ಮಾಡ್ಸಕ್ಕಿತ್ತು ಮಾಡ್ತಾನ್ರಿ. ಊಟ ಆಯ್ತು, ಹಸು ಆದ ತಿಳಿದಿಲ್ರಿ ಅವ್ನು. ಈಗ ಸಮಸ್ಯೆ ಏನು? ಆತನಿಗೆ ಹಸಿವಾಗೋದು ಗೊತ್ತಾಗೋದಿಲ್ಲ, ಊಟ ಮಾಡೋದು ಗೊತ್ತಾಗೋದಿಲ್ಲ. ಹ್ಞೂ, ಮತ್ತೆ ಯಾವ ಲಕ್ಷಣಗಳಿವೆ? ಉಳಿದಿದ್ದೆಲ್ಲ ಚೆನ್ನಾಗಿದೆ. ಡಾಕ್ಟರ್ ಮಾತಾಡ್ತಾರ. ನಮಸ್ಕಾರ. ನಿಮ್ಮ ಮಗುವಿಗೆ ಬರೀ ಹಸುವಾಗೋ ಹಾಕದಿರೋದು ಅಷ್ಟೇ ತೊಂದರೆ ಇದೆಯಾ? ಬೇರೆ ಡೆವಲಪ್ಮೆಂಟ್ ಎಲ್ಲ ನಾರ್ಮಲ್ ಇದೆಯಾ ನಿಮ್ಮ ಮಗುಗೆ? ಎಷ್ಟು ವರ್ಷ ನಿಮ್ಮ ಮಗುವಿಗೆ ಈಗ? 2.5 ವರ್ಷ ಮೇಲೆ ಮೇಲ್ಪಟ್ಟಾಗಿತ್ತು. ಹಾ ಹಾ. ನಿಮ್ಮ ಮಗು ಓಡಾಡುತ್ತಾ, ಮೆಟ್ಲು ಹತ್ತದು ಇಳಿಯೋದು ಎಲ್ಲ ಮಾಡಿ? ಓಕೆ, ಮಾತಾಡಿದ್ದೆಲ್ಲ ಅರ್ಥವಾಗುತ್ತಾ? ಅರ್ಥ ಆಗತೈತ್ರಿ. ಅರ್ಥ ಆಗತ್ತೆ. ವಾಪಸ್ ಮಾತಾಡುತ್ತಾ ಏನಾದ್ರು ಕೇಳಿದ್ರೆ? ಹಸುವಾದ್ರೆ ಕೇಳುತ್ತಾ ನಿಮ್ಮ ಮಗು? ಓಕೆ, ಹಾಗಿದ್ರೆ ನಿಮ್ಮ ಮಗುವಿನ ಬೆಳವಣಿಗೆ ಡೆವಲಪ್ಮೆಂಟ್ ನಾರ್ಮಲ್ ಇದೆ. ಬರೀ ಹಸುವಾಗದೇ ಇರೋ ಕಾರಣದಿಂದ ನೀವು ನಿಮ್ಮ ಹತ್ತಿರದ ಚಿಕ್ಕ ಮಕ್ಕಳಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸತಿ ತೋರಿಸಿ. ಇದು ಬೆಳವಣಿಗೆ ನಾರ್ಮಲ್ ಇದೆ ನಿಮ್ಮ ಮಗುವಿಂದು. ಸೊ ಬರೀ ಹಸುವಿನಷ್ಟೇ ತೊಂದರೆ. ಏನು ಹೇಳಿ? ಅಷ್ಟೊಂದು ಬೆಳವಣಿಗೆ ಇಲ್ಲರಿ. ಅದೊಂದ್ಸತಿ ತೋರಿಸಿ ನಿಮ್ಮ ಚಿಕ್ಕ ಮಕ್ಕಳಿಗೆ, ಡೀಟೇಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಎಷ್ಟೇ ಆರೋಗ್ಯ ಸಂವಾದ. ಧ್ರುವ ಪಾಲ್ಕೊಂಡೇನು ಮಾತಾಡ್ಕೊಟ್ಟೆ ಡಾಕ್ಟರ್. ಕೇಳಿದ್ರುವಾ, ನಿಮ್ ಪ್ರಶ್ನೆ ಏನು? ನಂದು ಏನದ ಅಂದ್ರೆ, ಮೇನ್ ಆರ್ಟಿಸಮ್ಕ್ಕೆ ಮೇನ್ ಕಾಸ್ ಅಂದ್ರೆ ರಿಲೇಟಿವ್ ಮ್ಯಾರೇಜ್ ಆಗ್ತದಲ್ಲ, ಅದು ಮೇನ್ ಕಾಸ್ ಆಗ್ತದೆ ನೋಡ್ರಿ ಡಾಕ್ಟರ್. ಅದು ಮೇನ್ ಕಾಸ್ ಆಗ್ತದೆ. ಅದು ಮೇನ್ ರಿಲೇಟಿವ್ ಮ್ಯಾರೇಜ್ ಆಗ್ತದಲ್ಲ, ಸಂಬಂಧದೊಳಗೆ ರಕ್ತ ಸಂಬಂಧದೊಳಗೆ ದಟ್ ಇಟ್ಸೆಲ್ಫ್ ಕಾಸ್ ಇದು ಆಗ್ತದೆ. ಎರಡನೇದಂದ್ರೆ ಕಿಡ್ಸ್ ಬಂದಾಗ ಅವ್ರದ್ದು ಮೆಂಟಲ್ ಇದು ಬಹಳ ಕಡಿಮೆ ಆಗ್ತದೆ, ಅವ್ರ ಮೆಂಟಲ್ ಐಕ್ಯೂ ಬಹಳ ಕಡಿಮೆ ಆಗ್ತದೆ ಡಾಕ್ಟರ್. ಆಮೇಲೆ ಜೆನೆಟಿಕ್ ಇಂಜಿನಿಯರಿಂಗ್ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ನಮ್ಮ ಮೇಲೆ, ಇಂಡಿಯಾದಾಗಿಲ್ಲ ಫಾರಿನ್ ಕಂಟ್ರಿನಾಗ ಜೆನೆಟಿಕ್ ಅಡ್ವಾನ್ಸ್ಮೆಂಟ್ ಆಗಿ ಆರ್ಟಿಸಮ್ಸ್ ಭಾಳ ಜೆನೆಟಿಕ್ ಇದರಲ್ಲೇ ಭಾಳ ಕಡಿಮೆ ಮಾಡ್ಕೊತಾರೆ. ಮೊದಲೇದು ಆಮೇಲೆ ಬ್ರೈನ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲಿ ತನಕ ಬಂದದ, ಬ್ರೈನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾ ಅಂತೇಳಿ ಈ ಪ್ರಶ್ನೆಗಳು. ಸೊ ಐ ಥಿಂಕ್ ನೀವು ತುಂಬ ತಿಳ್ಕೊಂಡಿದ್ದೀರಾ ಆಟಿಸಮ್ ಬಗ್ಗೆ ಸರ್. ಬಟ್ ಇವತ್ತಿನ ಅಂದರೆ ಇವತ್ತಿನವರೆಗೂ ರಿಸರ್ಚ್ ಪ್ರಕಾರ ಈ ಬ್ರೈನ್ ಟ್ರಾನ್ಸ್ಪ್ಲಾಂಟೇಷನ್ ಇಲ್ಲ ಆಟಿಸಮ್ಗೆ. ಸಿ, ಆಟಿಸಮ್ ಅಂದರೆ ಮೇಡಮ್ ಆಲ್ರೆಡಿ ತಿಳಿಸಿದ್ದಾರೆ, ಅದು ಒಂದು ಡೆವಲಪ್ಮೆಂಟಲ್ ಕಾಯಿಲೆ. ಮಗು ತಾಯಿ ಗರ್ಭದಲ್ಲಿರಬೇಕಾದ್ರೆ ಮೆದುಳು ಸರಿಯಾಗಿ ಬೆಳೆಯೋದಿಲ್ಲ. ಆಯಿತಾ, ಇದಕ್ಕೆ ನಾವು ಟ್ರೀಟ್ಮೆಂಟ್, ಮೇನ್ ಟ್ರೀಟ್ಮೆಂಟ್ ಏನಂದರೆ ಮಗುಗೆ ಹೇಳಿ ಹೇಳಿ ಕಲಿಸ್ಬೋದು, ಅದು ಕೂಡ ಬೇಗ. 1-5 ವರ್ಷದಲ್ಲಿ ನಾವು ಎಷ್ಟು ಕಲಿಸ್ತೀವಿ ಅಷ್ಟು ಮಗು ಚೆನ್ನಾಗೆ ಮುಂದೆ ನಾರ್ಮಲ್ ಮಗು ಥರ ಆಗೋ ಚಾನ್ಸಸ್ ಇದೆ, 25% ಚಾನ್ಸಸ್ ಇದೆ. ಸೊ ಬಿಹೇವಿಯರ್ ಥೆರಪಿ ತುಂಬ ಇಂಪಾರ್ಟೆಂಟು. ಬ್ರೈನ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಮಾಡೋದಿಲ್ಲ ಇದಕ್ಕೆ. ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತಾರೆ, ಜೆನೆಟಿಕ್ ಇಂಜಿನಿಯರಿಂಗ್ ಏನಿರೋದಿಲ್ಲ. ಒಂದ್ಸರ್ತಿ ಆ ಕಾಯಿಲೆ ಜೀನ್ಸಲ್ಲಿ ಬಂತು ಅಂದರೆ ಅದನ್ನ ಇದು ಮಾಡೋಕೆ ಆಗೋದಿಲ್ಲ. ಹೌದು, ಬಟ್ ಎಲ್ಲಾ ರಿಲೇಷನ್ ಅಲ್ಲಿ ಮದುವೆ ಆದವರಿಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ರಿಲೇಷನ್ಶಿಪ್ ಅಲ್ಲಿ ಮದುವೆ ಆಗೋದು ಅಂದ್ರೆ ಇಟ್ ಇಸ್ ನಮ್ಮಲ್ಲಿ ಮಾಡ್ತಾರೆ, ಬಟ್ ಅದು ಆಚೆ ಮಾಡಿದ್ರೆ ಬೆಟರ್. ಹೌದೌದು, ಫಿಟ್ಸ್ ಈ ಕೋಮೋಬಿ ಆಟಿಸಮ್ ಜೊತೆ ಫಿಟ್ಸ್ ತುಂಬಾ ಮಕ್ಕಳಿಗೆ ಇರುತ್ತೆ. ಈ ಫಿಟ್ಸ್ ಬಂದಾಗ ನೀವೇನ್ ತಿಳ್ಕೊಂಡಿದ್ದೀರಲ್ಲ, ಸ್ವಲ್ಪ ಬುದ್ಧಿಶಕ್ತಿ ಇದು ಆಗುತ್ತೆ ಅಂತ. ಅದು ಏನಾಗುತ್ತೆ ಅಂದ್ರೆ, ಫಿಟ್ಸ್ ಬಂದ್ಮೇಲೆ ಮೆದುಳಿಗೆ ಎಫೆಕ್ಟ್ ಆಗಿರೋದ್ರಿಂದ ಸ್ಲೋನೆಸ್ ಆಗಿರುತ್ತೆ. ಬುದ್ಧಿಶಕ್ತಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಅದರಿಂದ ಏನು ಕಮ್ಮಿ ಆಗೋದಿಲ್ಲ, ಸ್ಲೋನೆಸ್ ಆಗ್ಬಿಡುತ್ತೆ ಸ್ವಲ್ಪ. ಲಾಸ್ಟ್ ಪ್ರಶ್ನೆ ಕೇಳಿ, ಜೆನೆಟಿಕ್ ಇಂಜಿನಿಯರಿಂಗ್ ಏನಾರ ಪ್ರಾಬ್ಲಮ್ ಸಾಲ್ವ್ ಆಗೋದು? ಜೆನೆಟಿಕ್ ಇಂಜಿನಿಯರಿಂಗ್ ವೆಸ್ಟರ್ನ್ ಕಂಟ್ರೀಸ್ ಮಾಡ್ಲಿಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ ಇಂದ ಪ್ರಾಬ್ಲಮ್ ಸಾಲ್ವ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಸರ್, ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಫ್ರಜೈಲ್ ಎಕ್ಸ್ ಸಿಂಡ್ರೋಮು, ಡೌನ್ ಸಿಂಡ್ರೋಮ್ ಎಲ್ಲ ಬಂದ್ಮೇಲೆ ಇದು ಜೀನ್ಸ್ ಅಲ್ಲೇನೆ ಬಂದ್ಬಿಡುತ್ತೆ. ಸೊ ಅದನ್ನ ಕಿತ್ತಿ ಬಿಸಾಕೋಕೆ ಆಗೋದಿಲ್ಲ. ಇಲ್ಲ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂದ್ರೆ ಸರ್, ಒಳ್ಳೆ ಕ್ವಶನ್ ಕೇಳಿದಿರಾ. ಈ ಸೋಷಿಯಲ್ ಕಮ್ಯುನಿಕೇಶನ್ ಇಂಟರಾಕ್ಷನ್ ಗೆ ಏನ್ ಪ್ರಾಬ್ಲಮ್ ಇರುತ್ತಲ್ಲ, ಕೆಲವೊಂದ್ ಕಡೆ ಆಕ್ಸಿಟೋಸಿನ್ ಅಂತ ಇರುತ್ತೆ ಸರ್, ಇದು ಇಂಟ್ರಾನೇಸಲ್ ಆಕ್ಸಿಟೋಸಿನ್ ಸ್ಪ್ರೇ ಅಂತ ಮಾಡ್ತಾರೆ. ಸೊ ಅದರಿಂದ ಇದು ಇನ್ನೂ ರಿಸರ್ಚ್ ನಡೀತಾ ಇದೆ. ಸೊ ಅದು ಒಂದು ಫ್ಯೂಚರ್ ಅಲ್ಲಿ ನಾವು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೋದು ಸರ್. ಓಕೆ ಸರ್. ಹಲೋ, ಎಸ್ ಟಿಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ಸರ್, ನಾವು ಚಿಕ್ಕೋಡಿಯಿಂದ ಮಾತಾಡೋದ್ರಿ. ತಮ್ಮ ಹೆಸರು? ರಾಜೀವ್ ಅಂಬಿ ಅಂತಂದ್ರಿ. ಕೇಳಿ ರಾಜೀವ್. ಸರ್, ಈಗ ಆಟಿಸಮ್ ಬಗ್ಗೆ ಮೇಡಮ್ ಅವ್ರು ಮಾಹಿತಿ ಕೊಡ್ತಾ ಇದ್ದಾರೆ ಸರ್, ನಾ ರೇಡಿಯೋದಾಗ ಕೇಳ್ತಾ ಇದ್ದೀನಿ. ಈ ಮಕ್ಕಳು ದೊಡ್ಡವರಾದಂಗ ಸ್ವಲ್ಪ ಕಮ್ಮಿ ಆಗ್ಬೋದೇನ್ರಿ ಸರ್? ಅದೇ ಹೇಳ್ತಾರೆ ಡಾಕ್ಟರ್. ಈಗ ನಮಸ್ಕಾರ. ಇದು ಆಟಿಸಮ್ ಅನ್ನೋದು ಲೈಫ್ ಸ್ಪ್ಯಾನ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಗರ್ಭದಿಂದನೇ ಬಂದಿರೋ ಕಾರಣವಾಗಿದ್ದರಿಂದ ಸ್ವಲ್ಪ ಪಾರ್ಟ್ ಆಫ್ ಬ್ರೇನ್ ಎಫೆಕ್ಟ್ ಆಗಿರುತ್ತೆ ಇದರಲ್ಲಿ. ಬಟ್ ನೀವು ಸ್ವಲ್ಪ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಇಫ್ ಯು ಡಯಾಗ್ನೋಸ್ ಇಟ್ ವೆರಿ ಅರ್ಲಿ, ತುಂಬ ಬೇಗ ಇದರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಒಳ್ಳೆ ರಿಸಲ್ಟ್ಸ್ ಬಂದರೆ ಅಡೋಲೆಸೆಂಟ್ಸ್ ಪಿರಿಯಡ್ ಅನ್ನಷ್ಟರಲ್ಲಿ ಈ ಮಗು ಬೇರೆ ಮಗುವಿನ ಥರನೇ ಆಗಬಹುದು. 25% ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ, ಬಟ್ 100% ಇಂಪ್ರೂವ್ಮೆಂಟ್ ಸ್ವಲ್ಪ ಕಷ್ಟ. ಹಾಂ, ಎಜುಕೇಷನ್ ಸರ್, ಒಳ್ಳೆ ಕ್ವೆಶನ್ ಕೇಳಿದ್ರಿ. ಅಂದರೆ ಈ ಆಟಿಸಮ್ದು ಬೇರೆ ಬೇರೆ ತೀವ್ರತನ ಇರುತ್ತೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್, ವೆರಿ ಸಿವಿಯರ್ ಅಂತ. ಸೊ ಇವಾಗ ಈ ಮೈಲ್ಡು ಮತ್ತು ಮಾಡ್ರೇಟ್ ಆಟಿಸಮ್ ಏನಿರುತ್ತಲ್ಲ, ಇದಕ್ಕೆ ಅಸೆಸ್ ಮಾಡ್ತಾರೆ, ಕೆಲವೊಂದು ಸ್ಕೇಲ್ಸ್ ಇದ್ದಾವೆ. ಅದ್ರ ಪ್ರಕಾರ ಮೈಲ್ಡು ಮತ್ತು ಮಾಡ್ರೇಟ್ ಬಂತಂದರೆ ಈ ಬೇರೆ ಮಕ್ಕಳು, ನಾರ್ಮಲ್ ಮಕ್ಕಳು ಏನು ಸ್ಕೂಲಿಂಗ್ ಹೋಗ್ತಾರಲ್ಲ, ಅದೇ ಸ್ಕೂಲಲ್ಲಿ ಹಾಕೋದು ಉತ್ತಮ. ಅದಕ್ಕೆ ಇಂಟಿಗ್ರೇಟಿವ್ ಎಜುಕೇಷನ್ ಅಂತ ಹೇಳ್ತಾರೆ. ಸೊ ಅವರು ಸ್ಕೂಲಿಗೂ ಹೋಗ್ಬೋದು, ಕಲಿಬೋದು. ಇನ್ಫ್ಯಾಕ್ಟ್ ನಾರ್ಮಲ್ ಮಕ್ಕಳಿಗಿಂತ ಅವರು ಎಬಿಲಿಟೀಸ್, ಇದು ಸ್ಪೆಷಲ್ ಸ್ಕಿಲ್ಸ್ ಅಂತ ಹೇಳ್ತಾರೆ, ಸ್ಯಾವೆಂಟ್ ಎಬಿಲಿಟೀಸ್ ಅಂತ. ಅವ್ರು ಮ್ಯಾಥಮೆಟಿಕ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಸ್ಪೆಲ್ಲಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸೊ ಇದೆಲ್ಲ ಅವ್ರ ಸ್ಟ್ರೆಂತು. ಹಲವಾರು ಸೈಂಟಿಸ್ಟ್ಗಳಿದ್ದಾರೆ, ನಿಮಗೆ ಗೊತ್ತಿದೆನೋ ಇಲ್ಲೋ, ಐನ್ಸ್ಟೈನು, ಆಲ್ಬರ್ಟ್ ಐನ್ಸ್ಟೈನು, ನ್ಯೂಟನ್ನು, ಚಾರ್ಲ್ಸ್ ಡಾರ್ವಿನ್ನು, ಮ್ಯಾರಿ ಕ್ಯೂರಿ, ಇವರಿಗೆಲ್ಲ ಆಟಿಸಮ್ ಇತ್ತು. ಬಟ್ ನೋಡಿದಿರಲ್ಲ ಅವರೆಲ್ಲ ಯಾವ ಥರ ಇನ್ವೆನ್ಷನ್ ಮಾಡಿದ್ದಾರೆ ಅಂತ. ಆಮೇಲೆ ಇಂಡಿಯಾಲ್ಲೂ ಕೂಡ ಟಿಟೋ ಮುಖೋಪಾಧ್ಯಾಯ ಅಂತ ಅವರು ಕೂಡ ರೈಟರು. ಸೊ ಇವರಿಗೆಲ್ಲ ಆಟಿಸಮ್ ಇತ್ತು. ಸೊ ಆಟಿಸಮ್ ಇರೋ ಮಕ್ಕಳಿಗೆ ಸ್ಟ್ರೆಂತ್ ಕೂಡ ಇರುತ್ತೆ. ಸೊ ನಮ್ಮ ಮೇನ್ ಉದ್ದೇಶ ಏನಂದರೆ ಅವ್ರ ಸ್ಟ್ರೆಂತ್ಸ್ನ ಮುಂದೆ ತರೋದು, ಅವ್ರನ್ನ ಅದೇ ಡೈರೆಕ್ಷನಲ್ಲಿ ಟೀಚ್ ಮಾಡೋದು. ಹಾಂ, ಎಸ್ ಸರ್. ಸೊ ಇದು ಒಳ್ಳೆ ಕ್ವಶನ್. ಸಿ, ಆಟಿಸಮಲ್ಲಿ ಹಲವಾರು ರಿಸರ್ಚ್ಗಳು ಕೂಡ ನಡೆದಿದೆ. ಅಂದರೆ ಈ ಗ್ಲೂಟಿನ್ ಫ್ರೀ ಡಯಟು, ಗ್ಲೂಟಿನ್ ಅದು ಗೋಧಿಯಲ್ಲಿ ಅಂಟಿಂದು ಪದಾರ್ಥ ಕಮ್ಮಿ ಇರೋದು ಕೊಡೋದು, ಅಥವಾ ಈ ಹಾಲಲ್ಲಿ ಕೆಸಿನ್ ಅಂತ ಇರುತ್ತೆ ಪ್ರೋಟೀನ್, ಅದು ಫ್ರೀ ಡಯಟ್ ಕೊಡೋದು, ಅಥವಾ ವೈಟಮಿನ್ B6 ಆಗಲಿ, B12 ಆಗಲಿ, ಜಿಂಕ್ ಕೊಡೋದಾಗಲಿ, ಇದೆಲ್ಲ ಟ್ರೈ ಮಾಡಿದ್ದಾರೆ ಸರ್. ಬಟ್ ರಿಸರ್ಚ್ ಪ್ರಕಾರ ಇದು ಯಾವುದಕ್ಕೂ ಎವಿಡೆನ್ಸ್ ಇಲ್ಲ. ಹಾಂ, ಸೊ ಅದೇನು ಹೆಲ್ಪ್ ಅಷ್ಟು ರೀತಿಯಲ್ಲಿ ಹೆಲ್ಪ್ ಆಗೋದಿಲ್ಲ ಸರ್, ಮಾಡ್ಬೋದು ಅದು ನಿಮ್ಮ ಮೆಂಟಲ್ ಪೀಸ್ಗೋಸ್ಕರ, ಬಟ್ ಅದಕ್ಕೆ ರಿಸರ್ಚ್ ಪ್ರಕಾರ ಎವಿಡೆನ್ಸ್ ಇಲ್ಲ. ಎಷ್ಟು ನಿಮ್ಮ ಆರೋಗ್ಯ ಸಂವಾದ ಸರ್? ನಮಸ್ತೆ ರೀ. ನಮಸ್ತೆ, ಯಾರು ಮಾತಾಡೋದು? ಶಿವಲಿಂಗ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳಕುಡದಿಂದ ಮಾತಾಡಿದ್ರಿ ಸರ್. ಹೇಳ್ರಿ ಹಿರೇಮಠ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ, ಇಬ್ರು ಡಾಕ್ಟರ್. ನಮಸ್ಕಾರ ಸರ್. ಮೇಡಮ್, ನನ್ನ ಪ್ರಶ್ನೆ ಅಂದ್ರೆ, ಈ ಆಟಿಸಮ್ ಮಕ್ಕಳು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ತಾಯಿಯ ಗರ್ಭಕೋಶದಲ್ಲಿರುವುದರಿಂದ ಅವಾಗ ಏನಾದ್ರು ತಗೋಬಹುದಂತ, ಟ್ಯಾಬ್ಲೆಟ್ಸ್ ಲಸಿಕೆಯನ್ನು ತಾಯಿಗೆ ಕೊಟ್ಟರೆ ಕಡಿಮೆ ಆಗ್ಬೋದಂತ್ರಿ? ಸಾರಿ ಸರ್, ಅಂದ್ರೆ ಮೇನ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಮೇನ್ ಆಗಿ ತಾಯಿಗೆ ಖುಷಿಯಾಗಿ ಇಡಬೇಕು, ಒಳ್ಳೆ ಆಹಾರ ಕೊಡಬೇಕು, ಯಾವುದೇ ಇನ್ಫೆಕ್ಷನ್ ಆಗ್ಲಾರ್ದಂಗೆ ನೋಡ್ಕೋಬೇಕು. ಸೊ ಇಷ್ಟು ನೋಡ್ಕೊಂಡ್ರು ಕೂಡ 50% ಆಫ್ ದ ಕೇಸಸ್ ಅಲ್ಲಿ ಆಟಿಸಮ್ ಯಾಕೆ ಆಗುತ್ತೆ ಅಂತಾನೆ ಗೊತ್ತಿರೋದಿಲ್ಲ. ಈ ರೆಸ್ಟ್ 50% ಮೇಡಮ್ ಹೇಳ್ದಂಗೆ ಜೆನೆಟಿಕ್ ಕಾಸಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಕಾಸಸ್ ಇರ್ಬೋದು, ಬಟ್ 50% ಕೇಸಲ್ಲಿ ಯಾಕಾಗುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಅಂದರೆ ತಾಯಿ ಗರ್ಭದಲ್ಲಿ ಮಗು ಇರುವಾಗ ತಾಯಿಗೆ ಚೆನ್ನಾಗಿ ನೋಡಿಕೊಂಡ್ರೆ ಉತ್ತಮ. ಮೇಡಮ್, ಎಲ್ಲ ಸಿಬ್ಬಂದಿಗೂ, ಆಕಾಶವಾಣಿ ಸಿಬ್ಬಂದಿಗೂ ಮಹಾವೀರ ಜಯಂತಿ ಶುಭಾಶಯಗಳು ರೀ. ನಿಮಗೂ ಕೂಡ ಸಂತೋಷ. ಥ್ಯಾಂಕ್ಸ್ ರೀ ಸರ್. ಎಷ್ಟೇ ಆರೋಗ್ಯ ಸಂವಾದ. ಹಲೋ. ಹಲೋ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾವು ಅಶೋಕ್ ಮದಗೌಡ, ಬೆಳಗಾವಿ ಜಿಲ್ಲೆ ಅತಿ ತಾಲೂಕದಿಂದ ನಂದಗಾಂವ್ ಗ್ರಾಮ. ಕೇಳ್ರಿ ಅಶೋಕ್, ನಿಮ್ ಪ್ರಶ್ನೆ ಏನು? ನಮಸ್ಕಾರ, ನೇತ್ರ ಮಾತಾಡೋದು ಮೇಡಮ್ ಅವರು. ನಮಸ್ಕಾರ. ಸೊಲಿನತೆ ಅಂದ್ರೆ ಏನು ಮೇಡಮ್ ಅವರು? ಸ್ವಲೀನತೆ ಅಂದ್ರೆ ಏನು ಅಂತ ಈಗಾಗಲೇ ಹೇಳಿದ್ರು, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ ಒಂದೇ ನಿಮಿಷದಲ್ಲಿ. ಸ್ವಲೀನತೆ ಅಂದ್ರೆ ಸ್ವಲೀನತೆ ಅಂದ್ರೆ ಸರ್, ಸ್ವಲೀನತೆ ಅಥವಾ ಆಟಿಸಮ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎರಡು ಮೇನ್ ಪ್ರಾಬ್ಲಮ್ ಏನಂದ್ರೆ, ಅವರಿಗೆ ಈ ಸೋಷಿಯಲ್ ಕಮ್ಯುನಿಕೇಶನ್ ಮತ್ತೆ ಸಮಾಜದಲ್ಲಿ ಹೇಗೆ ಬೆರಿಬೇಕು, ಜನ ಜೊತೆ ಹೇಗೆ ಮಾತಾಡಬೇಕು, ಅದರದ್ದು ರೂಲ್ಸ್ ಹೇಗಿರುತ್ತೆ, ಅದ್ರ ಅಲ್ಲಿ ಡೆಫಿಸಿಟ್ಸ್ ಇರುತ್ತೆ. ಆಮೇಲೆ ಅವ್ರದ್ರಲ್ಲಿ ಕೆಲವೊಂದು ರಿಪಿಟೇಟಿವ್ ಬಿಹೇವಿಯರ್ಸ್ ಅಥವಾ ಸ್ಟೀರಿಯೋಟಿಪೀಸ್ ಅಂತ ಹೇಳ್ತಾರೆ ಸರ್. ಸೊ ಈ ತೊಂದರೆಗಳು ಇರುತ್ತೆ. ಸರ್, ಅದು ಚಿಕ್ಕ ವಯಸ್ಸಲ್ಲಿ ಮಗು ತಾಯಿ ಗರ್ಭದಲ್ಲಿ ಬೆಳಿಬೇಕಾದ್ರೆ ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ನಾವು ಅದನ್ನ ಕರೆಕ್ಟ್ ಟೈಮಲ್ಲಿ ಐಡೆಂಟಿಫೈ ಮಾಡಿ ಅದನ್ನ ಚಿಕಿತ್ಸೆ ಪಡೆದಿದ್ರೆ ಅದ್ರದ್ದು ದೊಡ್ಡವ್ರು ಆಗ್ತಾ ಆಗ್ತಾ ಲಕ್ಷಣಗಳು ಕಮ್ಮಿ ಮಾಡಬಹುದು ಸರ್. ಅಂದ್ರೆ ಒಂಥರ ಮಂದಹೀನತೆ ಪ್ರಜ್ಞೆ ಇಲ್ಲದಂಗೆ? ಇಲ್ಲ ಇಲ್ಲ ಸರ್, ಇದು ಮಂದ ಬುದ್ಧಿ ಮಂದ ಬೇರೆ, ಆಟಿಸಮ್ ಬೇರೆ, ಆಮೇಲೆ ಪ್ರಜ್ಞೆ ಇರಲಾರ್ದು ಬೇರೆ ಇರುತ್ತೆ ಸರ್. ಇದರಲ್ಲಿ ಮಗು ಚೆನ್ನಾಗಿರುತ್ತೆ, ಪ್ರಜ್ಞೆ ಇರುತ್ತೆ, ಇಂಟೆಲಿಜೆಂಟ್ ಇರುತ್ತೆ. ಆಮೇಲೆ ಅದು ಏನಂದ್ರೆ ಬೆರೆಯೋದಿಲ್ಲ ಜನ ಜೊತೆ, ತನ್ನ ಪಾಡಿಗೆ ತಾನು ಆಟ ಆಡುತ್ತೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ನನಗಿದು ಬೇಕಂತ ಕೇಳೋದಿಲ್ಲ, ಬೇರೆಯವ್ರಿಗೆ ದುಃಖ ಆದರೆ ಇವಾಗ ಬುದ್ಧಿ ಮನ್ಯತೆ ಮಕ್ಕಳು ಬಂದು ಓ ಅಳ್ತಾ ಇದೆಯಾ, ಅಳ್ಬೇಡ ಅಮ್ಮ ಏನಾಯ್ತು ಅಂತ ಕೇಳುತ್ತೆ. ಬಟ್ ಆಟಿಸಮ್ ಇರೋ ಮಗು ಆ ರೀತಿ ಮಾಡೋದಿಲ್ಲ. ಧ್ರುವ ಬಾಲ್ಕೊಂಡಿದ್ದೀನಿ, ಸಂಕ್ಷಿಪ್ತವಾಗಿ ಕೂಡಲೇ ಕೇಳ್ಬಿಡ್ಬೇಕು. ಥೆರಪಿ ಮತ್ತು ಸೋಷಿಯಲ್ ಇಂಟರಾಕ್ಷನ್ ಕಡಿಮೆ ಮಾಡಬಹುದೇನ್ರಿ? ಬಿಹೇವಿಯರಲ್ ಥೆರಪಿ ಗ್ರೂಪ್ ಗ್ರೂಪ್ ಡಿಸ್ಕಶನ್, ಗ್ರೂಪ್ ಸೋಷಿಯಾಲಜಿ, ಆ ಸೋಷಿಯಲ್ ಮಿಕ್ಸಿಂಗ್ ಮಾಡೋದ್ರಿಂದ ಎಸ್ ಸರ್, ಡೆಫಿನೆಟ್ಲಿ ಸರ್. ಇದರದ್ದು ಏನು ಪ್ರಾಬ್ಲಮೇ ಇರೋದು ಅದೇ, ಸಮಾಜದಲ್ಲಿ ಬೆರೆಯೋದಿಲ್ಲ. ಸೊ ಇದಕ್ಕೆ ಟ್ರೈನಿಂಗ್ ಮಾಡಿ ಅಂದರೆ ಟೀಚಿಂಗ್ ಏನು ಮಾಡ್ತಾರೆ ಬಿಹೇವಿಯರಲ್ ಥೆರಪಿಯಿಂದ, ಡೆಫಿನೆಟ್ಲಿ ಈ ಲಕ್ಷಣಗಳು ಕಮ್ಮಿ ಮಾಡಬಹುದು. ಎಷ್ಟೇ ಮಾರೋಗ್ಯ ಸಂವಾದ ಮುಂದಿನ ಕರೆಗೆ ಹೋಗ್ತಾ ಇದ್ದೀನಿ. ಹಲೋ, ಎಸ್ ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್, ನಾ ತಿರುಳದಿಂದ ಉದಯಟಿಲ್ ನೇಮಿತ ಕೇಳುವ. ಕೇಳ್ರಿ ಮೆಣಸಿಗೆ ಅವರ, ನಿಮ್ ಪ್ರಶ್ನೆ ಏನು? ಈಗ ರೀ ಆರ್ ಟಿ ಜಿ ಎಂ ಇದ್ದ ಮಕ್ಕಳು ನಿಮ್ಮ ಕಡೆ ತೋರಿಸ್ಕೊಳಕ್ ಬಂದ್ರಿ, ಏನ ಸೌಲಭ್ಯ ಅದಾವ ಅನ್ನೋದು ಪಿ ಟಿ ಕೊಳಗೆ ಹೇಳ್ತೇನೆ ಅಂದ್ರೆ ಹೇಳಿಲ್ಲ, ಅದರ ಸೌಲಭ್ಯ ಬಗ್ಗೆ ಒಟ್ಟು ವಿವರಣೆ ಕೊಡ್ತೀರೇನ್ರಿ ನಮ್ಗೆ ಕೇಳೋದ್ರ ಬಗ್ಗೆ? ಕೊಡ್ತಾರೆ ಕೊಡ್ತಾರೆ. ನಮಸ್ಕಾರ ಸರ್, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ಇದಕ್ಕೆ ನೀವು ಪಿ ಟಿ ಕೊಳಗೆ ಹೇಳ್ತೇನೆ ಅಂದ್ರೆ ಹೇಳಿಲ್ಲ. ಅದೇ ಅವ್ರಿಗೆ ಇಲ್ಲಿ ಕರೆಗಳು ಬಂದಿದ್ದಕ್ಕೆ ಅಲ್ಲಿ ಅವ್ರಿಗೆ ಕಟ್ ಶಾರ್ಟ್ ಆಯ್ತು, ಈಗ ಹೇಳ್ತಾರೆ. ಅದಕ್ಕೆ ಮಕ್ಕಳು ಬಂದ್ರೆ ಅಲ್ಲಿ ಏನೇನು ಸೌಲಭ್ಯ ಹೇಳ್ತಾರೆ ಹೇಳ್ತಾರೆ ಸೌಲಭ್ಯದ ಬಗ್ಗೆ, ಸೌಲಭ್ಯದ ಬಗ್ಗೆ ಹೇಳ್ತಾರೆ ಮೆಣಸಿಗೆವ್ರೆ ಕೇಳಿ. ಸರಿ, ಸೌಲಭ್ಯ ಅಂದ್ರೆ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಸಂಬಂಧಪಟ್ಟಿರೋದು ಆಲ್ರೆಡಿ ಹೇಳಿದೀವಿ. ಈಗ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಮತ್ತೆ ಪ್ರೋಗ್ರಾಮ್ಸ್ ಇದೆ. ಸೊ ಅದ್ರ ಪ್ರಕಾರ ಈ ಮಕ್ಕಳಿಗೆ ಟ್ರಾವೆಲ್ ಕನ್ಸೆಷನ್ಸ್ ಇರುತ್ತೆ. ಅಂದ್ರೆ ಟ್ರೈನಿಗೆ ಟ್ರಾವೆಲ್ ಮಾಡಬೇಕಾದ್ರೆ 75% ಅವರಿಗೆ ಕಮ್ಮಿ ಇರುತ್ತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಅಲ್ಲಿ. ಅವ್ರ ಜೊತೆ ಯಾರು ಒಬ್ರು ಹೋಗ್ತಾರೆ ಅವರಿಗೂ ಕೂಡ ಫ್ರೀ ಇರುತ್ತೆ, ಇದು 75% ಕಮ್ಮಿ ಆಗುತ್ತೆ. ಅವರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತ ಇರುತ್ತೆ ಸರ್, ಅದು ತಗೊಂಡು ಹೋಗ್ಬೇಕು. ಈ ಆಟಿಸಮ್ ಇದೆ ಅನ್ನೋದು ಈ ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಈ ಸರ್ಟಿಫಿಕೇಶನ್ ಬೋರ್ಡ್ ಅಂತ ಇರುತ್ತೆ, ಆಟಿಸಮ್ ಸರ್ಟಿಫಿಕೇಶನ್ ಮೆಡಿಕಲ್ ಬೋರ್ಡು, ಅವ್ರು ಅಸೆಸ್ ಮಾಡ್ತಾರೆ ಇವ್ರಿಗೆ ಆಟಿಸಮ್ ಐತಿ, ಈ ತೀವ್ರದಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಅದನ್ನ ಅವ್ರು ಕ್ಯಾರಿ ಮಾಡಬೇಕು. ಈ ಸರ್ಟಿಫಿಕೇಟ್ ಬೇಕಂದ್ರೆ ಅವರಿಗೆ ಒಂದು ರೆಸಿಡೆನ್ಸ್ ಪ್ರೂಫ್ ಬೇಕು, ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಐ ಡಿ ಪ್ರೂಫ್ ಕ್ಯಾರಿ ಮಾಡಬೇಕು, ಆಮೇಲೆ ಇದು ಆಟಿಸಮ್ ಇದೆ ಅನ್ನೋದು ಒಂದು ಸರ್ಟಿಫಿಕೇಟು. ಇದನ್ನೆಲ್ಲ ತಗೊಂಡು ಹೋದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ಬೇರೆ ಬೇರೆ ಸ್ಕೀಮ್ಸ್ ಸರ್, ಇದು ಗೌರ್ಮೆಂಟ್ ಆಸ್ಪತ್ರೆ ಡಿಮಾನ್ಸಿಗೆ ಹೋಗ್ಬೋದು ಸರ್, ಅಲ್ಲಿ ಡಿಮಾನ್ಸ್ ಅಲ್ಲಿ ಜನ ಬರ್ಬೋದು ಸರ್. ನಮ್ಮ ಹತ್ರ ನಾವು ಮಾಹಿತಿ ಕೊಡ್ತೀವಿ ನಿಮ್ಗೆ ಕಂಪ್ಲೀಟ್ಲಿ, ಬನ್ನಿ ಸರ್. ಕೊನೆಗೆ ಹೇಳ್ತೀವಿ ನಂಬರ್ ಹೇಳ್ತೀವಿ. ನಮಸ್ಕಾರ ನಮಸ್ಕಾರ ಡಾಕ್ಟರ್. ಇನ್ನು ಈಗ ಚಿಕ್ಕ ಮಕ್ಕಳು ಇರುವಾಗಲೇ ಅವರಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಅವನ್ನ ನಾರ್ಮಲ್ ಆಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರಿ. ಆದರೆ ಒಂದೊಂದು ಸರಿ ಇದು ಸಾಧ್ಯ ಆಗೋದಿಲ್ಲ. ಅದು ಜೀವನ ಪೂರ್ತಿ ಒಂದೊಂದು ಸರಿ ಇದೇ ಥರ ಮಕ್ಕಳು ಬೆಳೀತಾರೆ, ವ್ಯಕ್ತಿಗಳಾಗ್ತಾರೆ. ಇವರಿಗೆ ಏನಾದರೂ ಸಹಾಯ ಸೌಲಭ್ಯ ಲೇಟರ್ ಆನ್ ಸಿಗಲಿಕ್ಕೆ ಸಾಧ್ಯತೆ ಇದೆಯಾ? ಎಸ್ ಸರ್, ಡೆಫಿನೆಟ್ಲಿ. ಅಂದರೆ ಈ ಪೆನ್ಷನ್ ಅಂತ ಹೇಳ್ತಾರೆ ಸರ್, ಕೆಲವೊಂದು ಮಕ್ಕಳಿಗೆ ಕೊಮೋಬಿಡಿಟೀಸ್ ಇರುತ್ತೆ ಅಥವಾ ಹಲವಾರು ಕಾರಣದಿಂದ ಅವರಿಗೆ ಟ್ರೈನ್ ಮಾಡಿದ್ರೂ ಕೂಡ ತೊಂದರೆ ಆಗುತ್ತೆ. ಅಂದರೆ ಈ ಸಿವಿಯರ್ ಆಟಿಸಮ್ ಇದ್ದಾಗ ಸೊ ಅವರಿಗೆ ಪೆನ್ಷನ್ ಎಷ್ಟು ಸಿಗುತ್ತೆ ಅಂದರೆ ಈ ತಿಂಗಳಿಗೆ 1400 ರೂಪಾಯಿ, 1400 ರೂಪೀಸ್ ಈ ಸರ್ಟಿಫಿಕೇಟ್ ಮಾಡ್ಕೊಂಡ್ಮೇಲೆ ತಿಂಗಳ ಎಷ್ಟು ಸಿಗುತ್ತೆ. ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇವೆ. ಇನ್ನೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮ ಹತ್ರನೂ ವಿಷಯ ಸಾಕಷ್ಟಿದೆ, ಆದರೆ ನಮ್ಮ ಸಮಯ ಮುಗಿತಾ ಬಂದಿದೆ. ಕೆಳಗ್ರೆ ಇವತ್ತು ಸ್ವಲೀನತೆ ಬಗ್ಗೆ ನಿಮ್ಮ ಜೊತೆ ಇದ್ದರು ಡಾಕ್ಟರ್ ನೇತ್ರ ಎಸ್ ಕನ್ನೂರ್, ಹಾಗೇ ಡಾಕ್ಟರ್ ಅನುರಾಧ ಎಸ್ ಎನ್ ಅವರು. ನೇತ್ರ ಅವರು ನಿಮ್ಮ ಸೇವೆಗಾಗಿ ಪ್ರತಿ ಮಂಗಳವಾರ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836777870. ಮತ್ತು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836747777. ಇನ್ನು ಗಮನಿಸಿ, ಈ ಬಾರದ ಪ್ರಶ್ನೆ: ಸ್ವಲೀನತೆ ಹೊಂದಿರುವ ವ್ಯಕ್ತಿಯು ಪಿಂಚಣಿಗೆ ಅರ್ಹರೆ. ಪ್ರಶ್ನೆ ಇನ್ನೊಂದು ಸಾರಿ: ಸ್ವಲೀನತೆ ಹೊಂದಿರುವ ವ್ಯಕ್ತಿಯು ಪಿಂಚಣಿಗೆ ಅರ್ಹರೆ. ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ: ಪ್ರಾಂಶುಪಾಲರು, ಎಸ್ ಡಿ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು ದಿನಾಂಕ 21 ಮಾರ್ಚ್ ಕೇಳಿದ ಪ್ರಶ್ನೆ: ಮನುಷ್ಯನಿಗೆ ಸಂಶೋಧನೆಯ ಯಾವುದಾದರೂ ಉತ್ತಮ ಕೊಡುಗೆ ಬಗ್ಗೆ ವಿವರಿಸಬಹುದಾ ಅಂತ ಒಂದು ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ: ಶರವೇಗದ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಇದರಿಂದ ಮನುಷ್ಯ ಅನೇಕ ಕಾಯಿಲೆಗಳಿಗೆ ಬಲಿಯಾಗ್ತಾ ಇದ್ದಾನೆ. ಆ ಕಾಯಿಲೆಗಳಲ್ಲಿ ಒಂದು ಮಧುಮೇಹ. ಮಧುಮೇಹದಿಂದ ರಕ್ಷಣೆ ಪಡೆಯಲಿಕ್ಕೆ ಇನ್ಸುಲಿನ್ ತುಂಬ ಸಹಾಯ ಮಾಡುತ್ತೆ. ಇದೊಂದು ಉತ್ತಮ ಸಂಶೋಧನೆ. ಈ ಉತ್ತರ ಬರೆದು ಬಹುಮಾನ ಗಳಿಸಿದವರು